ಅವು ಆ ಸ್ಟ್ರಕ್ಚರಲ್ ಪ್ರೋಟೀನ್ ನ ಅವು ಶೇರ್ ಮಾಡ್ಕೊಳ್ತವೆ. ಈ ದೃಷ್ಟಿಯಿಂದ ಅವು ಇವತ್ತಿನ ದಿನಗಳಲ್ಲಿ ಈ ಚರ್ಮಗಂಟು ರೋಗ ನಿವಾರಣೆಗೆ ಗೋಟ್ ಪಾಕ್ಸ್ ಅಥವಾ ಶೀಪ್ ಪಾಕ್ಸ್ ವ್ಯಾಕ್ಸಿನ್ ಏನ್ ನಾವು ಬಳಸ್ತಾ ಇದ್ವಲ್ಲ ಕುರಿಗಳಲ್ಲಿ ಮತ್ತೆ ಮೇಕೆಗಳಲ್ಲಿ, ಅದಕ್ಕೆ ಬಳಸೋ ಲಸಿಕೆಯನ್ನೇ ಇವತ್ತು ಪರಿಹಾರವಾಗಿ ನಾವು ಈ ಚರ್ಮಗಂಟು ರೋಗಕ್ಕೂ ಸಹ ಬಳಸ್ತೀವಿ. ಯಾಕೆ ಅಂದ್ರೆ ಆ ಮೂರು ಸಹ ಒಂದೇ ಪ್ರಭೇದಕ್ಕೆ ಸೇರಿ ಒಂದಕ್ಕೊಂದು ಸಂಬಂಧ ಹೊಂದಿದವೆ. ಸೊ ಈ ದೃಷ್ಟಿಯಿಂದ ನಾವು ಈ ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅಥವಾ ಲಸಿಕೆ ಅಥವಾ ಶೀಪ್ ಪಾಕ್ಸ್ ಕುರಿ ದಡಾರ ಲಸಿಕೆಯನ್ನೇ ಪರಿಹಾರವಾಗಿ ಈ ಲಂಪಿ ಸ್ಕಿನ್ ಡಿಸೀಸ್ ಅಲ್ಲಿ ನಾವು ಬಳಸ್ತಾ ಇದೀವಿ. ಇವತ್ತಿನ ದಿವಸದಲ್ಲಿ ಇದನ್ನ ಹೇಳೋದಾದ್ರೆ 1929 ಆಫ್ರಿಕಾ ಖಂಡದ ಜಾಂಬಿಯಾ ದೇಶದಲ್ಲಿ ಇದು ಪ್ರಪ್ರಥಮವಾಗಿ ಕಂಡು ಬಂತು ಈ ಚರ್ಮಗಂಟು ರೋಗ. ನಂತರ ಆಫ್ರಿಕಾ ಖಂಡದ ಇತರ ದೇಶಗಳಿಗೆ 2013 ಹಬ್ಬಿತವಾಯ್ತು. ಅಂಡ್ 2015 ಗ್ರೀಸ್, ಯುರೋಪ್ ಮತ್ತೆ ಏಷ್ಯಾ ದೇಶಗಳಲ್ಲಿ ಅದು ಮತ್ತೆ ಸ್ಪ್ರೆಡ್ ಆಗ್ಕಂತ ಹೋಯ್ತು. ಬ್ರಿಕ್ ಶೇಪ್ ಅಥವಾ ಇಟ್ಟಿಗೆ ಆಕಾರದ ರೂಪದಲ್ಲಿ ಪಾಕ್ಸ್ ವೈರಿಡೆ ಕುಟುಂಬಕ್ಕೆ ಸೇರಿದ್ದು ಇದು ಅತ್ಯಂತ ದೊಡ್ಡ ವೈರಾಣುವೇ ಸೈಜ್ ನಲ್ಲಿ. ಬೇರೆ ವೈರಾಣುಗಳು ಕೊರೋನಾ ಅಥವಾ ಪಿಕಾರ್ನ ಇದಕ್ಕೆಲ್ಲ ಹೋಲಿಸಿದ್ರೆ ಇದು ಸೈಜ್ ನಲ್ಲಿ ದೊಡ್ಡದಾಗೇ ಇರುತ್ತೆ. ಬ್ರಿಕ್ ಶೇಪ್ ರೂಪದಲ್ಲಿರುತ್ತೆ. ನೋಡಿ, ನಾನು ಈಗಾಗಲೇ ಹೇಳಿದೆ ಮತ್ತೆ ಇದು ಹೆಪ್ರಿಪಾಕ್ಸ್ ವೈರಸ್ ಎನ್ನುವ ಪ್ರಭೇದದಲ್ಲಿ ಮೂರು ಬರ್ತವೆ. ಒಂದು ಕುರಿ ದಡಾರ, ಇನ್ನೊಂದು ಮೇಕೆ ದಡಾರ, ಇನ್ನೊಂದು ಬಂದು ಚರ್ಮಗಂಟು ರೋಗ. ಇವು ಮೂರು ಸಹ ಒಂದಕ್ಕೊಂದು ಸಂಬಂಧ ಹೊಂದಿದವೆ. ಆ ದೃಷ್ಟಿಯಿಂದ ಲಸಿಕೆಯನ್ನ ನಾವು ಯಾವ ರೀತಿಯಲ್ಲಾದರೂ ಉಪಯೋಗಿಸಬಹುದು. ಕುರಿ ಮತ್ತೆ ಮೇಕೆ ದಡಾರಕ್ಕೆ ಏನು ಉಪಯೋಗಿಸ್ತೀವಲ್ಲ ಅದೇ ಲಸಿಕೆಯನ್ನ ಚರ್ಮಗಂಟು ರೋಗಕ್ಕೆ ಪರಿಹಾರವಾಗಿ ನಾವು ಉಪಯೋಗಿಸಬಹುದು. ಪ್ರಪ್ರಥಮವಾಗಿ 1929 ಆಫ್ರಿಕಾ ಖಂಡದ ಜಾಂಬಿಯಾ, ಮತ್ತದನಂತರ 2013 ಬೇರೆ ದೇಶಗಳಿಗೆ ಹಬ್ಬಿತು, ಮತ್ತೆ 2015 ನಮ್ಮ ಏಷ್ಯಾ ಖಂಡಕ್ಕೂ ಬಂತು. 2020 ಮತ್ತೆ 2021-22 ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಆಮೇಲೆ ಇದರದ್ದು ಔಟ್ ಬ್ರೇಕ್ ಬಂದ್ರೆ ನೋಡಿ, ಸುಮಾರು ನಮ್ಮ ರಾಷ್ಟ್ರದ 15 295 ಡಿಸ್ಟಿಕ್ಗಳಿಗೆಲ್ಲ ಹಬ್ಬಿದೆ. ಗುಜರಾತ್, ರಾಜಸ್ಥಾನ, ಪಂಜಾಬ್, ನಮ್ಮ ಕರ್ನಾಟಕವು ಸೇರಿದಂತೆ ಹಬ್ಬಿದ್ದು ಒಂದು ನೋಡಿ 65,000 ರಾಸುಗಳು. ಟೋಟಲಿ 13,99,000 ರಾಸುಗಳು ಸೋಂಕಿತರಾದವು. ಅದರಲ್ಲಿ ಮರಣದ ಪ್ರಮಾಣ 65,000-70,000 ರಾಸುಗಳು ಮರಣವನ್ನಪ್ಪಿದ್ವು. ಇನ್ನ ನಾವು ಆರ್ಥಿಕ ನಷ್ಟತೆ ಬಗ್ಗೆ ಜಸ್ಟ್ ಒಂದ್ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಯಾವ್ಯಾವ ರೀತಿಯಲ್ಲಿ ಇದು ನಮ್ಮ ರೈತ ಬಾಂಧವರಿಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತೆ ಅನ್ನೋದನ್ನ ಬರೋದಾದ್ರೆ, ಈ ಕಾಯಿಲೆ ನೋಡಿ ಮರಣ ಪ್ರಮಾಣ ಬಹಳ ಕಡಿಮೆ, 1-3% ಅಂತ ಹೇಳ್ತಾರೆ. ಔಟ್ ಬ್ರೇಕ್ ಆದಾಗ ಇದೊಂದು 10-15% ಹೋಗ್ಬೋದು. ಆದ್ರೆ ಒಟ್ಟಾರೆ ಜಾನುವಾರುಗಳ ಏನು ಇದಾವಲ್ಲ ಅದರಲ್ಲಿ ಸೋಂಕಿತ ಪ್ರಮಾಣವನ್ನ ನಾವು ತಗೊಂಡ್ರೆ, ಮಾರ್ಬಿಡಿಟಿ ಅಂತ ತಗೊಂಡ್ರೆ ಅದು ಜಾಸ್ತಿನೇ, 80% ಮೇಲ್ ಬರುತ್ತೆ. ಆದ್ರೆ ಮರಣದ ಪ್ರಮಾಣ ಕಡಿಮೆನೆ. ಇದು ಒಂದು ಅತ್ಯಂತ ಪ್ರಮುಖವಾದ ವಿಚಾರಗಳನ್ನ ನಮ್ಮ ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕು. ನೀವು ಸೂಕ್ತ ಸಮಯದಲ್ಲಿ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸಿ ತತ್ಕ್ಷಣ ಈ ಏನು ಉಣ್ಣೆ ಮತ್ತೆ ಸೊಳ್ಳೆ ಈ ನೊಣ ಇವನ್ನ ನೀವು ಕಂಟ್ರೋಲ್ ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಮರಣದ ಪ್ರಮಾಣವನ್ನ ಗಣನೀಯವಾಗಿ ನೀವು ಕಡಿಮೆ ಮಾಡಬಹುದು. ಒಂದು ಈ ರೋಗ ಸೋಂಕಿತ ಆದಾಗ ರಾಸು ಕುಂಟುತ್ತೆ, ಅದರಿಂದಾಗಿ ನೀವು ಈ ಉದಾಹರಣೆಗೆ ಎತ್ತುಗಳನ್ನೇ ಆಗ್ಲಿ ನೀವು ನಿಮ್ಮ ಹೊಲಗಲ್ಲಲ್ಲಿ ಡ್ರಾಫ್ಟ್ ಪರ್ಪಸ್ ಯೂಸ್ ಮಾಡ್ತೀರ ಅದು ನಿಮ್ಗೆ ಸಿಗಲ್ಲ, ಅದು ಒಂದು ರೀತಿಯ ನಷ್ಟ. ತದನಂತರ ಎಷ್ಟು ವೀಕ್ ಆಗುತ್ತೆ ಅಂತ ಈ ಕಾಯಿಲೆ ಬಂದಾಗ, ಆತರ ವೀಕ್ ಆದಾಗ ನೀವು ಉತ್ಪನ್ನ ಕುಂಠಿತ ಆಗುತ್ತೆ. ತದನಂತರ ಅದು ಸ್ಕಿನ್ ಅದರ ಹೊರಮೈ ಭಾಗ ಅದು ಸಹ ಡ್ಯಾಮೇಜ್ ಆಗುತ್ತೆ ಈ ರೋಗಗಳಿಂದ, ಅದರಿಂದ ಒಂದು ನಷ್ಟ. ಕೆಚ್ಚಲು ಬಾವು ಸಹ ಮಾಡಬಹುದು, ಅಂದ್ರೆ ಹಾಲಿನಿಂದಲೂ ಸಹ ಈ ವೈರಾಣುವಿನ ಐಸೋಲೇಟ್ ಮಾಡಿದ್ದಾರೆ. ಈವನ್ ಎತ್ತುಗಳು ವೀರ್ಯ ಅದರಿಂದಲೂ ಸಹ ಈ ಒಂದು ವೈರಾಣುವಿನ ಅವರು ಐಸೋಲೇಟ್ ಮಾಡಿದ್ದಾರೆ. ಆಮೇಲೆ ಹಸುಗಳಲ್ಲಿ ಕೆಚ್ಚಲು ಬಾವು ಒಂದೇ ಅಲ್ಲ, ಅದರ ಸಂತಾನೋತ್ಪತ್ತಿಯ ಮೇಲೂ ಸಹ ಈ ಒಂದು ರೋಗ ದುಷ್ಪರಿಣಾಮ ಬೀರುತ್ತೆ. ಇದು ಆರ್ಥಿಕ ನಷ್ಟವನ್ನ ನಾವು ಕೂಲಂಕುಷವಾಗಿ ನಾವು ಅನಲೈಸ್ ಮಾಡಿದ್ರೆ ಯಾವ್ಯಾವ ರೀತಿಯಲ್ಲಿ ನಮ್ಮ ರೈತ ಬಾಂಧವರಿಗೆ ಆರ್ಥಿಕ ನಷ್ಟ ಉಂಟಾಗುತ್ತೆ ಅನ್ನೋದ್ರ ಒಂದು ಬೆಳಕನ್ನ ನಾನು ಚೆಲ್ತಾ ಇದ್ದೀನಿ. ಆಮೇಲೆ ಇದ್ದಕ್ಕಿದ್ದಾಗೆ ಹಾಲು ನಿಮಗೆ ಗೊತ್ತು ಅದೇ ನಮ್ಮ ರೈತ ಬಾಂಧವರಿಗೆ ಆರ್ಥಿಕತೆಯ ಮೂಲ, ಅದು ಇದ್ದಕ್ಕಿದ್ದಾಗೆ ಹಾಲಿನ ಪ್ರಮಾಣ ಕುಂಠಿತ ಆಗುತ್ತೆ. ಮತ್ತೆ ಅದಷ್ಟೇ ಅಲ್ಲ, ಹಸು ಇದರಿಂದ ಸೋಂಕಿತ ಆದಾಗ ಕಂದನ್ನ ಹಾಕುತ್ತೆ, ಅಬಾರ್ಷನ್ ಮಾಡುತ್ತೆ. ಸೊ ಈ ದೃಷ್ಟಿಯಿಂದ ಹಲವಾರು ನಿಟ್ಟಿನಲ್ಲಿ ಈ ಒಂದು ರೋಗಾಣು ರಾಸುಗಳ ಮೇಲೆ ದುಷ್ಪರಿಣಾಮ ಬೀರಿ ಆರ್ಥಿಕ ನಷ್ಟವನ್ನ ನಮ್ಮ ರೈತವರಿಗೆ ಉಂಟು ಮಾಡುತ್ತೆ. ಇದು ಮಾರ್ಟಾಲಿಟಿ ನಾನು ಹೇಳಿದೆ, ಮಾರ್ಟಾಲಿಟಿ ಅಂದ್ರೆ ಸಾವಿನ ಪ್ರಮಾಣ ಕಡಿಮೆ, ಆದರೆ ಒಟ್ಟಾರೆ ರಾಸುಗಳ ಸೋಂಕಿತ ಆಗುವ ಪ್ರಮಾಣ ಜಾಸ್ತಿ. ಪ್ರಸರಣ ಅಂದ್ರೆ ಸ್ಪ್ರೆಡ್ ಹೇಗಾಗುತ್ತೆ ಬಗ್ಗೆ ಬರೋದಾದ್ರೆ, ನೋಡಿ, ಇದರಲ್ಲಿ ಅನೇಕ ವಿಧಗಳು ಪ್ರಸರಣ ಆಗೋದು ಇದೆ. ಆದರೆ ನಮ್ಮ ರೈತರು ಗಮನದಲ್ಲಿಟ್ಟುಕೊಳ್ಬೇಕಾದ ಒಂದು ಅತ್ಯಂತ ಪ್ರಮುಖವಾದ ಅಂಶ ಈ ನಮ್ಮ ಚರ್ಮಗಂಟು ರೋಗಕ್ಕೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ ಈ ವೈರಾಣು ಯಾಂತ್ರಿಕವಾಗಿ ಕಚ್ಚುವ ಕೀಟಗಳು ಅಥವಾ ಬೈಟಿಂಗ್ ಇನ್ಸೆಕ್ಟ್ಸ್ ಅಂತ ನಾವೇನ್ ಹೇಳ್ತೀವಿ, ಅದರಿಂದ ಪ್ರಮುಖವಾಗಿ ಉಣ್ಣೆ, ಸೊಳ್ಳೆ ಮತ್ತೆ ನೊಣ ಇವು ಮೂರು ಕೀಟಗಳಿಂದ. ಇದು ಯಾಂತ್ರಿಕವಾಗಿ ಅಂದ್ರೆ ವೈರಾಣು ಕೀಟಾಣುಗಳಲ್ಲಿ ಇರುತ್ತೆ, ಆ ಕೀಟಾಣುಗಳಿಗೆ ಯಾವುದೇ ರೋಗ ಬರಲ್ಲ. ಆದ್ರೆ ಅವು ರೋಗ ತಪ್ತ ಹಸುಗಳಿಂದ ಅಥವಾ ರಾಸುಗಳಿಂದ ಇನ್ನೊಂದು ಆರೋಗ್ಯವಂತ ರಾಸುಗಳಿಗೆ ಯಾಂತ್ರಿಕವಾಗಿ ಅವು ಪ್ರಸರಣ ಮಾಡ್ತವೆ. ಇದು ಅತ್ಯಂತ ಪ್ರಮುಖವಾದ ವಿಧಾನ, ಪ್ರಸರಣದ ವಿಧಾನ, ಇದನ್ನ ನೀವು ತಿಳ್ಕೋಬೇಕು. ಹಾಗೂ ನೇರವಾಗಿ ಸೋಂಕಿತ ರಾಸುಗಳಿಂದ ಆರೋಗ್ಯವಂತ ರಾಸುಗಳಿಗೂ ಸಹ ಇದು ಹಬ್ಬುತ್ತೆ, ಅದು ಎರಡನೇ ವಿಚಾರ. ಆಮೇಲೆ ನೋಡಿ, ಮತ್ತೆ ವೆಹಿಕಲ್ಸ್ ಅಥವಾ ವಾಹನಗಳ ಮೂಲಕನೂ ಸಹ ದೂರದ ಪ್ರದೇಶಗಳಿಗೆ ಇದು ಹಬ್ಬೋ ಚಾನ್ಸಸ್ ಇರುತ್ತೆ. ಮತ್ತೆ ಸಿರಿಂಜ್, ನೀಡಲ್ಸ್, ಅದಕ್ಕೆ ಸಂಬಂಧಪಟ್ಟ ಸಲಕರಣೆಗಳನ್ನ ನಾವು ನಂಜುನಾಶಕ ಉಪಯೋಗಿಸದೆ ಹಾಗೆ ಉಪಯೋಗಿಸಿದ್ರೆ ಅವು ಸಹ ಈ ವೈರಾಣುವನ್ನ ಒಂದು ರಾಸುಗಳಿಂದ ಇನ್ನೊಂದು ರಾಸುಗಳಿಗೆ ಹಬ್ಬಿಸೋ ಒಂದು ಸಂಭವ ಇರುತ್ತೆ. ಮತ್ತೆ ಸೆಕ್ರೆಷನ್ ಅಂದ್ರೆ ನಾವು ಕಣ್ಣು ಮತ್ತೆ ಮೂಗಿನಿಂದ ಬರುವ ಲೋಳೆ, ಹಾಲು, ಇದರಿಂದ ಸಹ ಇದು ಹಬ್ಬುತ್ತೆ. ಆದ್ರೆ ಇದೆಲ್ಲದಕ್ಕಿಂತ ತುಂಬಾ ಗಮನಿಸಬೇಕಾದ್ದು ಅಂದ್ರೆ, ನಾವೇನು ಕೀಟಗಳು ಕಚ್ಚುವ ಕೀಟಗಳು ಅಥವಾ ಬೈಟಿಂಗ್ ಇನ್ಸೆಕ್ಟ್ಸ್ ಅಂತ ಏನ್ ಕರಿತೀವೋ, ಉಣ್ಣೆ, ಸೊಳ್ಳೆ, ನೊಣ, ಇವುಗಳ ನಿಯಂತ್ರಣ ಈ ಒಂದು ಕಾಯಿಲೆಯನ್ನ ಸಮರ್ಥವಾಗಿ ನಿಭಾಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅದನ್ನ ನಾವು ಕೊನೆಗೆ ಹೇಗೆ ಇದನ್ನ ಕಂಟ್ರೋಲ್ ಮಾಡಬಹುದು ಅನ್ನೋದ್ರ ಬಗ್ಗೆ, ಲಸಿಕೆನೂ ಸಹ ಪ್ರಮುಖವಾದ ಪಾತ್ರ, ಜೊತೆಗೆ ಇವುಗಳ ನಿಯಂತ್ರಣ, ಕೀಟಗಳ ನಿಯಂತ್ರಣ ಸಹ ಇವೆರಡು ಅತ್ಯಂತ ಪ್ರಮುಖವಾದ ವಿಚಾರಗಳು ಎನ್ನೋದನ್ನ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಪ್ರಸರಣದ ಬಗ್ಗೆ. ಆದ್ರೆ ರೋಗದ ಲಕ್ಷಣದ ಬಗ್ಗೆ ಒಂದು ಕ್ವಿಕ್ ಆಗಿ ನಾನು ಹೇಳ್ತಾ ಹೋಗ್ತೇನೆ. ರೋಗದ ಲಕ್ಷಣದ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತು, ಇದು ಈ ರೋಗ ಅಥವಾ ವೈರಾಣು ಕೇವಲ ದನ ಮತ್ತು ಎಮ್ಮೆಗಳಲ್ಲಿ ಕಂಡು ಬರುತ್ತೆ. ನಿಮಗೆ ಗೊತ್ತಿರೋ ಹಂಗೆ ಪ್ರಮುಖವಾದ ಲಕ್ಷಣ, ಚರ್ಮಗಳಲ್ಲಿ 2-5 ಸೆಂಟಿಮೀಟರ್ ಅಗಲ ಇರೋ ಗಂಟುಗಳು ಬರ್ತವೆ, ಅದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಅತಿಯಾದ ಜ್ವರ ಮತ್ತೆ ನಿಶಕ್ತಿ. ಈಗ ಆಕ್ಚುಲಿ ನಾವು ಹೇಳ್ಬೋದಾದ್ರೆ ಸೌಮ್ಯ ರೂಪ ಮತ್ತೆ ಅತಿ ತೀಕ್ಷ್ಣವಾದ ರೂಪ ಅಂತ ನಾವು ಸ್ಥೂಲವಾಗಿ ವರ್ಗೀಕರಣ ಮಾಡೋದಾದ್ರೆ, ಸೌಮ್ಯ ರೂಪಗಳಲ್ಲಿ ಗಂಟುಗಳು 3, 4 ಅಥವಾ 5 ಚರ್ಮದ ಮೇಲೆ ಕಾಣಿಸ್ಕೊಳ್ತವೆ. ಜ್ವರ 2ರಲ್ಲೂ ಇರುತ್ತೆ, ನಿಶಕ್ತಿ ಇರುತ್ತೆ, ವೀಕ್ ಆಗುತ್ತೆ, ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಇದು 2 ರೂಪದಲ್ಲೂ ಇರುತ್ತೆ. ಇನ್ನು ಅತಿ ತೀಕ್ಷ್ಣವಾದ ರೋಗಗಳಲ್ಲಿ ಬಂದ್ರೆ ಈ ಚರ್ಮ ಗಂಟುಗಳನ್ನ ನೀವು ಎಣಿಸೋದಾದ್ರೆ ಮೈ ಮೇಲೆ 100ಕ್ಕಿಂತ ಹೆಚ್ಚು ಗಂಟುಗಳು ಕಂಡು ಬರ್ತವೆ ಅತಿ ತೀಕ್ಷ್ಣ ತರವಾದ ಕಾಯಿಲೆಗಳಲ್ಲಿ. ಆಮೇಲೆ ಹಾಲಿನ ಇಳುವರಿ ಮತ್ತೆ ಕಂದು ಹಾಕೋದು 2 ರೂಪದಲ್ಲೂ ಇದು ಕಂಡು ಬರುತ್ತೆ. ಆಮೇಲೆ ಜ್ವರ 103-105°C ಇರುತ್ತೆ. ಆಮೇಲೆ ಮೂಗು ಕಣ್ಣುಗಳಲ್ಲಿ ಗೀಜು ಸೋರೋದು, ಮೇವನ್ ತಿಂದೇ ಇರೋದು, ಇವೆಲ್ಲವುಗಳು ಸಹ ಇದರ ಪ್ರಮುಖ ಲಕ್ಷಣ. ಆದ್ರೆ ನಮಗೆ ನೋಡಿದ ತಕ್ಷಣನೇ ಕಣ್ಣಿಂದ ಚರ್ಮದ ಮೇಲಿರೋ ಆ ಲೀಜನ್ ಏನಿರುತ್ತಲ್ಲ ಅದೇ ನಮಗೆ ಇದು ಯಾವ ರೋಗ ಅನ್ನೋದ್ರ ಬಗ್ಗೆ ಒಂದು ನಿಖರವಾದ ಮಾಹಿತಿಯನ್ನ ಇದು ಕೊಡುತ್ತೆ. ಆಮೇಲೆ ಚಿಕಿತ್ಸೆ ಮತ್ತೆ ತಡೆಗಟ್ಟು ಬಹಳ ಇಂಪಾರ್ಟೆಂಟ್. ಅದು ಹೋಗಿನ ಮುಂಚೆ ಈ ಒಂದು ರೋಗಾಣುವಿನ ರೋಗ ಲಕ್ಷಣಗಳೇ ಇಂಪಾರ್ಟೆಂಟ್, ಅದ್ರ ಮೂಲಕನೇ ನಾವು ಪತ್ತೆ ಹಚ್ತೀವಿ. ಅದರ ಜೊತೆಗೆ ಈ ವೈರಾಣುವನ್ನ ನಾವು ಆ ಚರ್ಮದ ಗಂಟುಗಳ ಆ ಸ್ಯಾಂಪಲ್ ಏನಿರುತ್ತೋ ಅದರಿಂದಲಾದ್ರೂ ನಾವು ಆ ವೈರಾಣುವಿನ ಐಸೋಲೇಟ್ ಮಾಡಬಹುದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಬಗ್ಗೆ ನಿಮ್ಗೆ ಗೊತ್ತು, PCR RT-PCR ವಿಧಾನದಿಂದ ನಾವು ಕೊರೋನಾ ವೈರಸ್ ನ ಸರ್ಕಾರ ಕಂಡುಹಿಡಿಯೋ ಒಂದು ವಿಧಾನ ಇತ್ತು. ಅದೇ ಸೇಮ್ ವಿಧಾನದಿಂದಲೇ, PCR ವಿಧಾನದಿಂದಲೂ ಈ ವೈರಾಣುವನ್ನ ಪತ್ತೆ ಹಚ್ಚಬಹುದು. ಆಮೇಲೆ ಇದನ್ನ ಬೇರೆ ವೈರಸ್ ನ್ಯೂಟ್ರಲೈಸೇಷನ್ ಟೆಸ್ಟ್ ಅಂತ ಒಂದಿದೆ, ವೆಸ್ಟರ್ನ್ ಬ್ಲಾಟ್ ಅಂತ ಒಂದು ಟೆಸ್ಟ್ ಇದೆ, ಅದು ಸಹ ಅತ್ಯಂತ ನಿಖರವಾಗಿ ಈ ಒಂದು ರೋಗಾಣುವನ್ನ ಪತ್ತೆ ಹಚ್ಚೋದ್ರಲ್ಲಿ ಸಹಾಯ ಮಾಡುತ್ತೆ. ಸೊ ಇದಿಷ್ಟು ಅದರ ಡಯಾಗ್ನೋಸಿಸ್ ಅಂತ ನಾವು ಹೇಳ್ಬೋದು. ಅದಾದ ನಂತರ ಈಗ ಪ್ರಮುಖ ಘಟ್ಟಕ್ಕೆ ನಾವು ಬರ್ತಾ ಇದೀವಿ. ಏನು ಅಂದ್ರೆ ನಮ್ಮ ರೈತರಲ್ಲಿ ಇದ್ರದ್ದು ಹೇಗೆ ಇದನ್ನ ಸಮರ್ಥವಾಗಿ ನಿಭಾಯಿಸೋದು ಹೇಗೆ. ನೀವು ಈಗಾಗಲೇ ಕಾಲು ಬಾಯಿ ಜ್ವರದ ಬಗ್ಗೆ ರಾಸುಗಳಲ್ಲಿ ಗೊತ್ತು, ಅದು ಹೇಗೆ ಕಾಲು ಬಾಯಿ ರೋಗ ಸಹ ಪಿಕಾರ್ನೋ ಎನ್ನುವ ಒಂದು ವೈರಾಣುವಿನಿಂದ ಬರುತ್ತೆ. ಅದೇ ರೀತಿ ಈ ಚರ್ಮಗಂಟು ರೋಗ ಪಾಕ್ಸ್ ವೈರಿಡೆ ಕೆಪ್ರಿ ಪಾಕ್ಸ್ ವೈರಾಣುವಿನಿಂದ ಬರುತ್ತೆ. ಈ ವೈರಾಣುಗಳಿಂದ ಬರುವಂತ ಕಾಯಿಲೆಗೆ ಕೆಲವೊಂದು ನಿಬಂಧನೆಗಳು ಅಥವಾ ಸಮರ್ಥವಾಗಿ ನಿಭಾಯಿಸುವ ನಿಬಂಧನೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಸೇಮ್ ಇರುತ್ತೆ. ಎಲ್ಲಾ ವೈರಾಣುಗಳಿಂದ ಬರೋ ಕಾಯಿಲೆಗೂ ಸಹ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ರೋಗ ನಿರೋಧಕ ಶಕ್ತಿ ಹೆಚ್ಚಲಿಕ್ಕೆ ಪೌಷ್ಟಿಕವಾದ ಆಹಾರ ಕೊಡಬೇಕು, ಅದು ಒಂದು ಇಂಪಾರ್ಟೆಂಟ್. ಆದ್ರೆ ಈ ಚರ್ಮಗಂಟು ರೋಗದ ಬಗ್ಗೆ ಒಂದು ರೋಗ ಬರದಂಗೆ ಮುನ್ನೆಚ್ಚರಿಕೆ ತಗೊಳ್ಳೋದಾದ್ರೆ ಲಸಿಕೆ ಅತ್ಯಂತ ಪರಿಣಾಮಕಾರಿಯಾದ ಪಾತ್ರವನ್ನು ವಹಿಸುತ್ತೆ. ಸೊ ಈ ದೃಷ್ಟಿಯಲ್ಲಿ ನಮ್ಮ ಅದೃಷ್ಟಕ್ಕೆ ಈ ಲಂಪಿ ಸ್ಕಿನ್ ಡಿಸೀಸ್ ವೈರಾಣುವಿನಿಂದ ಮಾಡಿದಂತ ಲಸಿಕೆ ಲಭ್ಯ ಇಲ್ಲದೆ ಇದ್ರೂ ಕೂಡ ನಾವೇನ್ ಕುರಿ ಮತ್ತೆ ಮೇಕೆ ದಡಾರಕ್ಕೆ ಏನ್ ಉಪಯೋಗಿಸ್ತೀವೋ ಆ ಲಸಿಕೆಯನ್ನೇ ಪರಿಣಾಮಕಾರಿಯಾಗಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆ ಲಸಿಕೆಯನ್ನು ಬಳಸಿ ಒಂದು ಸಮರ್ಥವಾಗಿ ಇದನ್ನ ಹತೋಟಿ ತಂದ್ರು. ಸೊ ಆ ಲಸಿಕೆಯನ್ನ ನಾವು ಉಪಯೋಗಿಸಬಹುದು. ಗೋಟ್ ಪಾಕ್ಸ್ ಲಸಿಕೆ ಅಥವಾ ಶೀಪ್ ಪಾಕ್ಸ್ ಲಸಿಕೆಯನ್ನ ನಾವು ಉಪಯೋಗಿಸಬಹುದು. ಬೇರೆ ಬೇರೆ ಮುಂದುವರಿದ ರಾಷ್ಟ್ರಗಳಲ್ಲಿ ಈ ಲಂಪಿ ಸ್ಕಿನ್ ಡಿಸೀಸ್ ವೈರಾಣುವನ್ನೇ ಉಪಯೋಗಿಸಿ ಲಸಿಕೆಯನ್ನ ತಯಾರು ಮಾಡಿದ್ದಾರೆ. ಸೊ ಅದು ಸಹ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಆದ್ರೆ ಇದೆಲ್ಲದರ ಜೊತೆಗೆ ನಾವು ಬಹಳ ಇಂಪಾರ್ಟೆಂಟ್ ಅಂದ್ರೆ ಕೊಟ್ಟಿಗೆಗಳಲ್ಲಿ ಸುತ್ತಮುತ್ತ ಪರಿಸರಗಳಲ್ಲಿ ಉಣ್ಣೆ ಸೊಳ್ಳೆ ಮತ್ತೆ ನೊಣ ಇವುಗಳ ಪರಿಣಾಮಕಾರಿ ನಿಯಂತ್ರಣ ಬಹಳ ಇಂಪಾರ್ಟೆಂಟ್. ಸೊ ಇದು ಪ್ರಾಕ್ಟಿಕಲಿ ಕೊಟ್ಟಿಗೆ ಸುತ್ತಮುತ್ತ ಪರಿಸರ ನೀವು ನಿಯಂತ್ರಣ ಮಾಡಬಹುದೇ ವಿನ ಒಟ್ಟಾರೆಯಾಗಿ ಎಲ್ಲಾ ಪರಿಸರದ ನಿಯಂತ್ರಣ ಇದು ಕಷ್ಟ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ಅಲ್ಲಿ ಫೇಲ್ಯೂರ್ ಆಗಿ ಇದು ರೋಗೋದ್ರೇಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಇದು ಬಂದು ಆಮೇಲೆ ನಮ್ಮ ಮುಖ್ಯಮಂತ್ರಿಯವರು ಸಹ ಈ ರೋಗೋದ್ರೇಕ ನಮ್ಮ ರಾಜ್ಯದಲ್ಲಿ ಆದಾಗ ತುರ್ತಾಗಿ ಇದ್ರ ಬಗ್ಗೆ ಒಂದು ಸಭೆಯನ್ನ ಕರೆದು ಅದಕ್ಕೆ ಏನೇನ್ ಬೇಕೋ ಆಮೇಲೆ ರಾಸುಗಳನ್ನು ಕಳೆದುಕೊಂಡವರಿಗೆ ಪರಿಹಾರ ರೂಪದಲ್ಲೂ ಸಹ ಮುನ್ನೆಚ್ಚರಿಕೆ ವಹಿಸಿತು ಮತ್ತೆ ಲಸಿಕೆ ತಯಾರಿಕೆಗೋಸ್ಕರನೇ ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡಿದ್ರು. ಸೊ ಈಗ ಲಸಿಕೆ ಮತ್ತೆ ಈ ಬೈಟಿಂಗ್ ಇನ್ಸೆಕ್ಟ್ಸ್ ಅಥವಾ ಕಚ್ಚುವ ಈ ಕೀಟಗಳ ನಿಯಂತ್ರಣ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹಳ್ಳಿಯಲ್ಲಿರೋರು ಹೊಗೆ ಹಾಕೋದ್ರ ಮೂಲಕ ಆ ಕೀಟಗಳ ಅಥವಾ ಸೊಳ್ಳೆ ನೊಣ ಇವುಗಳ ಹತೋಟಿಯನ್ನ ಮಾಡ್ತಾರೆ. ಆಮೇಲೆ ನೋಡಿ ಇಮ್ಯೂನ್ ಬೂಸ್ಟರ್ಸ್, ನಾವು ಕರೋನಾ ವೈರಸ್ದಲ್ಲೂ ನೀವು ನೋಡಿದ್ರಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಕೊಳ್ಳಿ ಹರ್ಬಲ್ ಮೆಡಿಸಿನ್ ನಿಂದ ಅಂತ. ಸೊ ಅದು ಈ ರೋಗಕ್ಕೂ ಸಹ ಹರ್ಬಲ್ ಮೆಡಿಸಿನ್ಸ್ ರೋಗ ನಿರೋಧಕ ಶಕ್ತಿ ಅಂದ್ರೆ ಒಳಗಿನಿಂದಲೇ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಬಹುದು. ಆಮೇಲೆ ಆಲ್ರೆಡಿ ಗಂಟುಗಳು ಇದ್ದಲ್ಲಿ ಅಂದ್ರೆ ರೋಗ ಬಂದ ನಂತರ ನೀವು ಯಾವುದೇ ಲಸಿಕೆಯನ್ನು ಹಾಕಲಿಕ್ಕೆ ಆಗೋದಿಲ್ಲ. ಓನ್ಲಿ ಆರೋಗ್ಯವಂತ ರಾಸುಗಳಿಗೆ ಮಾತ್ರ ಲಸಿಕೆ ಹಾಕೋದು. ಆ ಚರ್ಮ ಗಂಟುಗಳು ಬಂದಾಗ ನೀವು ನಿಮ್ಮಲ್ಲಿ ದೊರೆತಕ್ಕಂಥ ಪೊಟ್ಯಾಸಿಯಂ ಪರ್ಮನೆಂಟ್ ದ್ರಾವಣದಿಂದ ತೊಳೆದು ಅದಕ್ಕೆ ಇವನ್ ಬೇವಿನೆಣ್ಣೆ ಹಚ್ಚೋದು ಅದೆಲ್ಲ ಮಾಡಿದಿರ ಅದೇನು ಅಂದ್ರೆ ಆ ಬೇವಿನೆಣ್ಣೆ ಆಗಲಿ ಏನೇ ಆಗಲಿ ಅದೇನು ರೋಗಾಣುವಿನ ಕೊಲ್ಲಲ್ಲ. ಈ ರೋಗಾಣುವಿನಿಂದ ಬರೋ ಈ ರೋಗಕ್ಕೆ ಚಿಕಿತ್ಸೆ ಅಂದ್ರೆ ವೈರಾಣುವನ್ನು ಕೊಲ್ಲೋ ಚಿಕಿತ್ಸೆ ಇಲ್ಲದೇ ಇದ್ರು ಕೂಡ ನೀವು ಆ ರೋಗ ತಪ್ತ ರಾಸುವನ್ನ ಉಪಚರಿಸಿ ಗಾಯಗಳನ್ನು ತೊಳೆದು ನೊಣ ಕೂರ್ದಂಗ್ ನೋಡ್ಕೊಂಡು ಋಣ ಆಗ್ದಂಗೆ ಮಾಡುವಂತ ಜವಾಬ್ದಾರಿ ಬಹಳ ಇಂಪಾರ್ಟೆಂಟ್. ಇದೇ ತರ ಕಾಲುಬಾಯಿ ಬಂದಾಗ್ಲೂ ಅದನ್ನ ನಿರ್ವಹಿಸುವ ರೀತಿಯಲ್ಲೇ ಈ ಚರ್ಮಗಂಟು ರೋಗವನ್ನು ನಿರ್ವಹಿಸಬೇಕಾದ್ದು ಎಲ್ಲರ ಕರ್ತವ್ಯ. ಸೊ ಈ ದೃಷ್ಟಿಯಿಂದ ರೋಗ ನಿರೋಧಕಗಳನ್ನ ಹೆಚ್ಚಿಸೋಕೆ ಮತ್ತೆ ಕೀಟಗಳನ್ನ ನಿಯಂತ್ರಣ ಮಾಡೋದು ಮತ್ತೆ ಲಸಿಕೆ ಹಾಕಿಸೋದು ಹರ್ಬಲ್ ಮೆಡಿಸಿನ್ಸ್ ಎಲ್ಲ ಅವೈಲೇಬಲ್ ಆ ಟೈಮಲ್ಲಿ ಆ ರೋಗದ್ರೇಕ ಆದಾಗ ಅನೇಕ ಕಂಪನಿಗಳು ರೋಗ ನಿರೋಧಕ ಹೆಚ್ಚು ಮಾಡುವಂತ ಒಂದು ಮೆಡಿಸಿನ್ಸ್ ತಂದ್ರು. ಈಗ ಪ್ರಮುಖವಾದ ಪ್ರಶ್ನೆ ಏನು ಅಂದ್ರೆ ಈ ಚರ್ಮಗಂಟು ರೋಗ ಮನುಷ್ಯರಿಗೆ ಹರಡುತ್ತಾ, ಝೋನಾಟಿಕ್ ಡಿಸೀಸ್ ಹೌದು ಅಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತು. ಅದಕ್ಕೆ ನಾವು ಹೇಳೋದಾದ್ರೆ ಈ ಪಾಕ್ಸ್ ವೈರಡೇ ಇಂದ ಬರೋ ರೋಗಾಣುಗಳು ಸ್ಪೀಸೀಸ್ ಸ್ಪೆಸಿಫಿಕ್ ಅಂದ್ರೆ ಅವು ಒಂದು ನಿರ್ದಿಷ್ಟ ಸ್ಪೀಸೀಸ್ ಅಂದ್ರೆ ಕುರಿ ದಡಾರದ ವೈರಾಣು ಕುರಿಯನ್ನು ಮಾತ್ರ ಬಾಧಿಸುತ್ತೆ, ಮೇಕೆ ದಡಾರದ ವೈರಾಣು ಮೇಕೆಯನ್ನಷ್ಟೇ ಮಾಡುತ್ತೆ. ಹಾಗೇನೆ ಈ ಚರ್ಮಗಂಟು ರೋಗ ದನ ಮತ್ತು ಎಮ್ಮೆಗಳಲ್ಲಿ ಮಾತ್ರ ರೋಗವನ್ನು ಬಾಧಿಸುತ್ತೆ. ಇದು ಯಾವುದೇ ಕಾರಣಕ್ಕೂ ಮನುಷ್ಯರಿಗೆ ಹರಡುವುದಿಲ್ಲ, ಆ ಥರದ ಯಾವುದೇ ಒಂದು ರಿಪೋರ್ಟ್ ಬಂದಿಲ್ಲ. ಸೊ ಇದು ನಿರ್ದಿಷ್ಟವಾದ ಉತ್ತರ. ಆಮೇಲೆ ಈ ಚರ್ಮಗಂಟು ರೋಗಕ್ಕೆ ತುತ್ತಾದ ಹಸುವಿನಿಂದ ಹಾಲನ್ನು ಉಪಯೋಗಿಸಬಹುದಾ, ಅದು ಮುಂದಿನ ಪ್ರಶ್ನೆ. ಸೊ ಅದಕ್ಕೆ ನಾವು ಸೂಕ್ತ ಉತ್ತರ ಕೊಡೋದಾದ್ರೆ ನೀವು ಚೆನ್ನಾಗಿ ಕಾಯಿಸಿದ ಹಾಲು ಅಥವಾ ಪಾಶ್ಚರೀಕರಿಸಿದ ಹಾಲನ್ನ ನಿಸ್ಸಂದೇಹವಾಗಿ ಮನುಷ್ಯ ಉಪಯೋಗಕ್ಕೂ ಉಪಯೋಗಿಸಬಹುದು ಮತ್ತೆ ಕರುಗಳಿಗೂ ಸಹ ನೀವು ಉಪಯೋಗಿಸಬಹುದು. ನೀವು ಕಾಯಿಸದೆ ಅಥವಾ ಪಾಶ್ಚರೀಕರಣ ಮಾಡದೆ ಹಾಲನ್ನ ಮನುಷ್ಯರಿಗಾಗ್ಲಿ ಕರುಗಳಿಗಾಗ್ಲಿ ಉಪಯೋಗಿಸಕ್ ಬರಲ್ಲ, ಇದು ಸಾಮಾನ್ಯವಾದ ನಿಬಂಧನೆ, ಇದು ಜನರಲ್ ರೂಲು. ಸೊ ಇದನ್ನ ನೀವು ಫಾಲೋ ಮಾಡಬೇಕು. ಸೊ ಇದಿಷ್ಟು ಚರ್ಮಗಂಟು ರೋಗಗಳ ಬಗ್ಗೆ ಇರುವಂತ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚಿಸಬಹುದಾದ ವಿಷಯಗಳು. ಸೊ ಇದಿಷ್ಟು ಚರ್ಮಗಂಟು ರೋಗದ ಬಗ್ಗೆ ಇರುವ ವಿವರಗಳು. ನಮಸ್ಕಾರ. ಇದುವರೆಗೆ ರಾಸುಗಳಲ್ಲಿ ಚರ್ಮಗಂಟು ರೋಗ ಈ ಕುರಿತು ಶಿವಮೊಗ್ಗದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಬಿಇ ಶಂಭುಲಿಂಗಪ್ಪ ಇವರಿಂದ ಮಾಹಿತಿ ಕೇಳಿದಿರಿ. ಅವ್ವ ಬಾಟ್ಲಲ್ಲಿ ಹಾಲು ಹಾಕೊಡು,